ಜೀವನ ಮಾಡ್ಕೊಂಡಿದ್ವಿ. ತೋಟದ ಕೆಲಸ ಏನೇನ್ ಮಾಡ್ತಾ ಇದ್ರಿ? ಅಗತೆ ಮಾಡೋದು, ಕಾಫಿ ಗಿಡನ ಕ್ಲೀನ್ ಮಾಡೋದು, ಕಾಫಿ ಗಿಡ ನೆಡೋದು, ಮತ್ತೆ ಅದಕ್ಕೆ ಏನು ಯಾವ ಟೈಮ್ಗೆ ಯಾವ ಪೋಷಕಾಂಶ ಗೊಬ್ಬರ ಕೊಡಬೇಕು, ಇದೆಲ್ಲ ಮಾಡ್ಕೊಂಡು ಒಂಥರ ಈ ರೈತರು ಮೇಸರಿ ಇದ್ದಂಗೆ ಮಾಡ್ಕೊಂಡಿದ್ವಿ. ಅಲ್ಲೆಲ್ಲ ನಿಮ್ಗೆ ಕಾಫಿ ಮತ್ತೆ ಕಾಳುಮೆಣಸು ಈ ತರದೆಲ್ಲ ಅನುಭವ ಚೆನ್ನಾಗಿ ಸಿಕ್ತು? ಅನುಭವ ಚೆನ್ನಾಗಿ ಸಿಕ್ತು. ಕಾಫಿ ಯಾವ ರೀತಿ ಹಾಕ್ಬೇಕು, ಗಿಡ ನೆಡಬೇಕು, ಮತ್ತೆ ಗಿಡನ ಯಾವ ರೀತಿ ಕಪ್ಪತ್ ಮಾಡಬೇಕು, ಮೆಣಸು ಯಾವ ರೀತಿ ನೆಡಬೇಕು ಅನ್ನೋ ಎಲ್ಲ ಅನುಭವನ ನಾನು ಅಲ್ಲೇ ತಿಳ್ಸ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಮಾಡಕ್ಕೆ ಅನುಕೂಲ ಆಯ್ತು. ಅಲ್ಲಿ ಬೇರೆ ಬೇರೆ ತೋಟಗಳಿಗೆಲ್ಲ ಹೋಗ್ತಾ ಇದ್ರ ಕೆಲಸಕ್ಕೆ? ಹೋಗ್ತಿದ್ದೆ. 2012ನೇ ಇಸ್ವಿನಲ್ಲಿ ನೀರಾವರಿ ಸೌಕರ್ಯ ಮಾಡ್ಕೊಂಡೆ ಅಂತ ಹೇಳಿದ್ರಿ. ನೀರಾವರಿ ಮಾಡ್ಕೊಂಡ್ಮೇಲೆ ಹಂತ ಹಂತವಾಗಿ ಹೆಂಗ್ ಅಭಿವೃದ್ಧಿ ಪಡಿಸಿದ್ರಿ ನಿಮ್ಮ ಜಮೀನನ್ನ? ಅದೇ ಈಗ 2015ರಲ್ಲಿ ಅದೇ ರೋಗಸ್ಟ್ ಅಂತೇಳಿ ಕಾಫಿ ಗಿಡ ಹಾಕಿದೆ. ಅದಾದ್ಮೇಲೆ 2017ರಲ್ಲಿ ಚಂದ್ರಗಿರಿ ಅಂತ ಹಾಕಿದೆ. 2016ರಲ್ಲಿ ಅಡಕೆ ಗಿಡ ಹಾಕೊಂಡೆ. ಅಡಕೆ ಗಿಡ ಹಾಕೊಂಡು ಮತ್ತೆ 2014 ಅಥವಾ 2015ರಲ್ಲಿ ಮೆಣಸನ್ನ ಹಾಕಿದೆ, ಉಂಡೆ ಮೆಣಸು. ಇವೆಲ್ಲ ಈ ರೀತಿಯಾಗಿ ಹಂತ ಹಂತವಾಗಿ ಇಂಪ್ರೂವ್ ಮಾಡ್ಕೊಂಡು ಈಗ ಕಳೆದ ವರ್ಷ ಈಗ ಒಂದು 250 ಅಡಿಕೆ ಗಿಡ ಹಾಕಿದ್ದೇನೆ, ಮತ್ತೆ ಒಂದು 250 ಕಾಫಿ ಗಿಡ ಹಾಕಿದ್ದೇನೆ. ಈ ರೀತಿಯಾಗಿ ಹಂತ ಹಾಗೆ ಕೆಳಗೆ ತೆಂಗಿನ ತೋಟ ಮಾಡಿದ್ದೀನಿ. ಒಂದು 80 ತೆಂಗಿನ ಗಿಡ ನೆಟ್ಟಿದ್ದೇನೆ ಕೆಳಗಿದ್ರಿಂದ, ಈ ಶುಂಠಿ ಅಂದ್ರೆ ಕೆಳಗಡೆ. ಇದರಲ್ಲಿ ಶುಂಠಿ ಬೆಳ್ಕೊಂಡು ಹಿಂಗೆ ಹಂತ ಹಂತವಾಗಿ ರಾಗಿ ಶುಂಠಿ ಇವೆಲ್ಲ ಮಾಡ್ಕೊಂಡು ಬಂದ್ವಿ. ಹೀಗೆ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತಾ ಹೊಂದ್ತಾ ಬಂದಿದ್ದೇವೆ. ಈಗ ಕಾಫಿ ಇಲ್ಲಿ ಬರುತ್ತೆ ಅನ್ನೋ ವಿಶ್ವಾಸ ಇತ್ತು ನಿಮ್ಗೆ? ಸರ್, ನಾನು ಏನ್ ಮಾಡಿದೆ ಅಂದ್ರೆ ಒಂದು 10 ಗಿಡವನ್ನು ತಂದ್ರೆ ಸ್ಯಾಂಪಲ್ ನೆಟ್ಟೆ. ಅದೇ 2015ರಲ್ಲಿ 2015ರಲ್ಲಿ ನೆಟ್ಟಿದ್ರು. 2017 ಬರೋವರ ತನಕ ಕಾದೆ ಅದನ್ನ. ಕಾಫಿ ಗಿಡ ಬರುತ್ತೋ, ಯಾವ ರೀತಿ ಹೂ ಬಿಡುತ್ತೆ, ಫಸಲು ಬಿಡುತ್ತೆ ಅನ್ನೋದನ್ನ ನೋಡೋದಕ್ಕೋಸ್ಕರನೇ ಆ ರೀತಿ ಒಂದು 15 ಗಿಡ ನೆಟ್ಟು ನೋಡಿದೆ. ಆಮೇಲೆ ನನಗೆ ಕಾಫಿ ಬರುತ್ತೆ ಅನ್ನೋ ಒಂದು ಅನುಭವ ಬಂತು. ಆಮೇಲೆ ಕಾಫಿನ ಚಂದ್ರಗಿರಿ ಇವೆಲ್ಲ ನೆಡ್ತಾ ಬಂದೆ. 2016, 2017, 2018ರಲ್ಲಿ ನೆಟ್ಕೊಂಡು ಬಂದೆ. ಯಾವ್ಯಾವ ತಳಿಯನ್ನ ಎಲ್ಲೆಲ್ಲಿ ತಂದು ಹಾಕಿದ್ರಿ? ಎಲ್ಲಾ ತಳಿನ ತಂದಿದ್ದು ಶನಿವಾರ ಸಂತೆಯಿಂದಲೇ. ಚಂದ್ರಗಿರಿ ಅಂತೇಳಿ ತಂದಿದ್ದು ಅಲ್ಲಿಂದಲೇ, ಮತ್ತೆ ಕಾರಡಿ ರೋಗಷ್ಟ ಅಂತೇಳಿ ಕಾಫಿ ಗಿಡ ಬೆಳೆದಿದ್ರು, ಅದನ್ನ ತಂದಿದ್ದು ಎಲ್ಲ ಶನಿವಾರ ಸಂತೆಯಿಂದಲೇ ತಂದ್ಕೊಂಡಿದ್ದು. ಎಲ್ಲದನ್ನು ಕೂಡ ಅಲ್ಲಿಂದನೇ ತಂದ್ರಿ? ಗಿಡಗಳು ಏನ್ ಜಾಸ್ತಿ ಹೋಗ್ಲಿಲ್ಲ ಅಲ್ವಾ? ಇಲ್ಲ ಸರ್, ಹೋಗಿಲ್ಲ, ಗಿಡ ಏನು ಹೋಗ್ಲಿಲ್ಲ. ಗಿಡ ಅವರು ಎಷ್ಟು, ನಾನು ಹೆಚ್ಚು ಕಮ್ಮಿ ಒಂದು 2000 ಗಿಡ ಹಾಕಿದ್ದೆ, 2000 ಒಂದು 50 100 ಗಿಡ ಹೋಗಿರ್ಬೋದು ಅಷ್ಟೇ. ಮತ್ತೆ ಹಾಕೊಂಡ್ರ ಅವನ್ನ? ಮತ್ತೆ ಹಾಕೊಂಡಿದ್ದೀನಿ ಸರ್, ತಂದು ಹಾಕ್ತಾ ಇದ್ದೀನಿ. ಹೋದಂಗೆ ತಂದು ಹಾಕ್ಬಿಡ್ತೀನಿ. ಈಗ ಮೊದಲು ತೆಂಗು ಹಾಕಿದ್ರಿ ಅಲ್ವಾ ನೀವು ಕಾಫಿ ಬೆಳೆದಿದ್ರಲ್ಲ ಆ ಜಾಗದಲ್ಲಿ? ಹಾ, ಮೊದಲು ತೆಂಗೇ ಮೊದಲ ಸರ್. ತೆಂಗೆ ಫಸ್ಟ್ ನನ್ನ ನೆಟ್ಟಿದ್ದು ತೆಂಗೆ, ಒಂದು 20 ಗಿಡ ನೆಟ್ಟಿದೆ ತೆಂಗನ. ಅನಂತರ ಅದರೊಳಗೇನೆ ಅಡಿಕೆ ನೆಟ್ಬಿಟ್ಟೆ, ಮತ್ತೆ ಅದನ್ನ ಕಾಫಿ ಮೆಣಸು ಹಿಂಗೆ ಒಂದಂತಂತವಾಗಿ ಒಂದೊಂದು ಬೆಳೆನ ಮಾಡ್ತಾ ಮಾಡ್ತಾ ಬಂದೆ. ಒಂದು 4 ಸಪೋಟ ಇದೆ, ಒಂದು 4 ಮಾವಿನ ಮರ ಇದೆ, ಮತ್ತೆ ಹಲಸಿನ ಮರ ಒಂದು 3 ಇದೆ. ಆಮೇಲೆ ಹಿಂಗೆ ಅಂತಂತವಾಗಿ ನಟ್ಕೊಂಡು ಬಂದಿದ್ದೇನೆ. ಹಂತಂತವಾಗಿ ನಡ್ತಾ ಬಂದೇನೆ. ಕಾಫಿ ಆಮೇಲೆ ನೀವು ನಿರೀಕ್ಷೆ ಮಾಡಿದ ಪ್ರಮಾಣದಲ್ಲಿ ಬಂತ ಚೆನ್ನಾಗಿ? ಹೌದು ಸರ್, ನಾನು ಈ ಏರಿಯಾದಲ್ಲಿ ಏನು ರಾಗಿ ಅಥವಾ ಜೋಳ ಬೆಳೆತಿದ್ವೋ ಅದಕ್ಕಿಂತಲೂ ನಿರೀಕ್ಷೆ ಮಾಡದಂತ ಬೆಳೆ ಬೆಳೆದಿದ್ದೇನೆ. ಏನೇನ್ ಕಾಫಿ ಕೆಲಸ ಏನೇನ್ ಮಾಡ್ತೀರಾ ಅದಕ್ಕೆ? ಕಾಫಿನೇ ಗೊಬ್ಬರ ಹಾಕಿಸ್ತೇನೆ. ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಗೊಬ್ಬರ ಹಾಕಬೇಕು, ಕಾಫಿ ಚಿಗುರು ಮಾಡಬೇಕು, ಔಷಧಿ ಹೊಡೆಸಬೇಕು, ಲಿಂಡಾನ್ ಅಂತೇಳಿ ಉಜ್ಜಬೇಕಾಗುತ್ತೆ, ಮತ್ತೆ ಮೆಣಸಿನಿಗೆ ಮೈಲ್ ತುತ್ತು ಸುಣ್ಣ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕಾಗುತ್ತೆ. ಈ ರೀತಿ ಹಂತಂತವಾಗಿ ಆಯಾ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಂತಂತವಾಗಿ ಯಾವ್ಯಾವ ಸಮಯದಲ್ಲಿ ಏನೇನು ಕೆಲಸ ಮಾಡಬೇಕೆಲ್ಲ ಮಾಡ್ತೀವಿ. ಅವೆಲ್ಲ ನಿಮಗೆ ಗೊತ್ತಿದೆಯಲ್ಲ, ತೋಟದಲ್ಲಿ ಕೆಲಸ ಮಾಡೋದ್ರಿಂದ ಕೆಲಸ ಮಾಡಿದ್ರಿಂದ ನನಗೆ ಅನುಭವ ಇದೆ ಯಾವ್ಯಾವ ಟೈಮಲ್ಲಿ ಹೊಡಿಬೇಕಂತ. ರೋಬಸ್ಟ್ ಚೆನ್ನಾಗಿ ಫಸಲು ಬರ್ತಾ ಇದೆಯಾ ಅರಬೇಕಾ? ರೋಬಸ್ಟಕ್ಕಿನ್ನ ಅಂದ್ರೆ ನಮ್ಗೆ ಚಂದ್ರಗಿರಿನೇ ಚೆನ್ನಾಗಿ ಫಸಲು ಬರ್ತಾ ಇರೋದು. ಚಂದ್ರಗಿರಿ ಚೆನ್ನಾಗಿ ಫಸಲು ಬರ್ತದೆ. ರೋಗಷ್ಟ ಅಂದ್ರೆ ಒಂದ್ ವರ್ಷ ಬರುತ್ತೆ, ಒಂದ್ ವರ್ಷ ಕಮ್ಮಿ ಆಗುತ್ತೆ, ಒಂದ್ ವರ್ಷ ಜಾತಿ. ಇದು ಮಾಮೂಲಿ ಎವರೇಜ್ ಒಂದು ಗಿಡ ವರ್ಷ ವರ್ಷ 4 ಕೆಜಿ ಬಿಡ್ತಾ ಇದ್ರೆ ಅದು 3 ಕೆಜಿ ಕಮ್ಮಿ ಆಗುತ್ತೆ. ಈ ವರ್ಷ 1 ಕಮ್ಮಿ ಕೆಜಿ ಆದ್ರೆ ಮುಂದಿನ ವರ್ಷ 1 ಕೆಜಿ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಬೆಳೆ. ಆ ರೀತಿ ಬರ್ತಾರೆ ಚಂದ್ರಗಿರಿ. ಈ ರೋಬಸ್ಟ ಮತ್ತೆ ಅರೇಬಿಕನ ಯಾಕೆ ನೀವು ಮಿಕ್ಸ್ ಅಲ್ಲಿ ಹಾಕೊಂಡ್ರಿ? ಮಿಕ್ಸ್ ಅಲ್ಲಿ ಹಾಕಿದ್ರೆ ನಮಗೆ ರೋಗಷ್ಟ ಹಾಕಿದ್ದು 10 ಅಡಿಗೆ 1 ನಮಗೆ ಜಾಗ ವೇಸ್ಟ್ ಆಗ್ತಿತ್ತು. 10 ಅಡಿಯಿಂದ ಮಧ್ಯದಲ್ಲಿ 5 ಅಡಿ ಗ್ಯಾಪ್ ವೇಸ್ಟ್ ಆಗ್ತಿತ್ತು. ಅದಕ್ಕೆ ಏನ್ ಮಾಡಿದೆ ನಾನು, ಈ ಚಂದ್ರಗಿರಿ ಅಂತ ಒಂದು ತಳಿ ಬಂತು, 5 ಅಡಿ ನಡ ಅಂತ ತಳಿ, ಅದು 5 ಅಡಿಗೆ ನೆಟ್ಟು ಜಾಗವನ್ನು ಕವರ್ ಮಾಡ್ಕೊಂಡು. ಮತ್ತೆ ಇಲ್ಲಿ ನಮಗೆ ಕಾಫಿನೂ ಬರ್ತದೆ, 2 ಬೆಳೆ ಆಗುತ್ತೆ. ರೋಗಷ್ಟ 1 ಬೆಳೆ, ಚಂದ್ರಗಿರಿ 1 ಬೆಳೆ, 2 ಬೆಳೆ ಕಾಫಿ ತಳಿ ಕಾಫಿ ಬರ್ತದೆ. ಆಗ ನಮಗೆ ಜಾಗನೂ ಸೇವ್ ಆಯ್ತು, ಇಳುವರಿನೂ ಕಾಫಿನೂ ಚೆನ್ನಾಗಿ ಕುಯ್ಯುವಂತ ಒಂದು ಇದಾಗ್ತದೆ. ಹಾಗಾಗಿ ನಾನು 2 ತಳಿನ ನೆಟ್ಟೆ. ಈಗ ತೆಂಗಿಗೆ ಅಂತರ ಬೆಳೆಯಾಗಿ ಅಡಕೆ ಹಾಕೊಂಡಿದ್ರಿ, ಅಡಕೆಗೆ ಅಂತರ ಬೆಳೆಯಾಗಿ ಕಾಫಿ ಹಾಕೊಂಡಿದ್ದೀನಿ ಅಲ್ವಾ? 3 ಕೂಡ ನಿಮ್ಗೆ ಆದಾಯ ಬರ್ತಾ ಇದೆ. ಆದಾಯ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆಯಾ ಆದಾಯ? ಚೆನ್ನಾಗಿ ಬರ್ತಾ ಇದೆ, ತೊಂದರೆ ಇಲ್ಲ. ಈಗ ನೆರಳಿಗೆ ಏನ್ ಮಾಡ್ಕೊಂಡಿದ್ದೀರಾ? ಕಾಫಿಗೆ? ಕಾಫಿಗೆ ಸಿಲ್ವರ್ ಹಾಕಿದ್ದೀನಲ್ಲ. ಸಿಲ್ವರ್ ಹಾಕಿದ್ದೀರಿ? ಹಾಕಿದ್ದೀನಿ. ಅದ್ರಿಂದಲೇ ನೆರಳು ನಮಗೆ. ಸಿಲ್ವರ್ ಇತ್ತು, ಒಂದು 600-700 ಸಿಲ್ವರ್ ಇತ್ತು. ಅತಿ ಹೆಚ್ಚಾಗಿ ನೆರಳಾದ್ರಿಂದ ಅವ ತೆಗಿಸ್ಬಿಟ್ಟೆ ಒಂದ್ ಸ್ವಲ್ಪ ಮಧ್ಯದಲ್ಲಿ. ಇಲ್ಲೆಲ್ಲ ಇತ್ತಿರಲ್ಲ, ಪೂರ್ತಿ ನನ್ನ ಬೌಂಡ್ರಿಲಿ ಒಂದ್ 600-700 ಗಿಡ ಇತ್ತು, ಇವೆಲ್ಲ ತೆಗಿಸ್ಬಿಟ್ಟೆ ನಾನು. ಅವಿದ್ರೆ ಜೋಳ ಗಿಡ ಬೆಳೆಯೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಿತ್ತು, ಅದಕ್ಕಾಗಿ ತೆಗಿಸ್ಬಿಟ್ಟೆ. ಒಂದು 500 ಗಿಡ ತೆಗೆಸ್ಬಿಟ್ಟೆ, ಇನ್ನೊಂದು 200 ಗಿಡ ಮಾತ್ರ ತೋಡ ತೊಳಿ ಬಿಟ್ಕೊಂಡೆ, ನೆರಳಿಗೋಸ್ಕರ ಬಿಟ್ಟಿದ್ದೀನಿ. ಯಾವಾಗ ತೆಗ್ಸಿದ್ರಿ ಸಿಲ್ವರ್? ಸಿಲ್ವರ್ ಕಳೆದ ವರ್ಷ ಸರ್. ಕಳೆದ ವರ್ಷ ತೆಗ್ಸಿದ್ರಿ, ಒಳ್ಳೆ ಬೆಲೆ ಇತ್ತ? ಒಳ್ಳೆ ಬೆಲೆ ಅಂದ್ರೆ ಟನ್ಗೆ ನಮಗೆ 4,000 ಸಿಕ್ತು ಒಂದು ಟನ್ಗೆ. ಎಷ್ಟು ಟನ್ ಆಯ್ತು? ಒಂದು 15 ಟನ್ ಆಯ್ತು ಸರ್. 15 ಟನ್ ಆಯ್ತು, ಸುಮಾರು ದುಡ್ಡು ಆಗಿದೆ ಅಲ್ವಾ? ಆಗಿರ್ತಲ್ಲ. ಈ ಕಾಳು ಮೆಣಸು ಹಾಕಿ ಎಷ್ಟು ವರ್ಷ ಆಯ್ತು? ಕಾಳು ಮೆಣಸು ಹಾಕಿ ಸರ್ ಒಂದು 6-7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತು. ಅದು ಒಳ್ಳೆ ಫಸಲು ಬರ್ತಾ ಇದೆ ಅಲ್ವಾ? ಫಸಲು ಬರ್ತಾ ಇದೆ, ಈ ಕಳೆದ ವರ್ಷದಿಂದ ಒಳ್ಳೆ ಫಸಲು ಬರ್ತಾ ಇದೆ. ಈ ವರ್ಷ ಅಂತೂ ಭಾರಿ ಒಳ್ಳೆ ಫಸಲು ಇತ್ತು. ಈಗ ವರ್ಷ ವರ್ಷ ಎಷ್ಟಾಗುತ್ತೆ ಕಾಫಿ ನಿಮ್ದು? ಕಳೆದ ವರ್ಷ ಒಂದು 20 ಚೀಲ ಆಗಿತ್ತು ಸರ್, 50 ಕೆಜಿದು. ಈ ವರ್ಷ ಸ್ವಲ್ಪ ಕಮ್ಮಿ ಇದೆ, 17 ಚೀಲ ಇದೆ. ಅಂದ್ರೆ ಕಳೆದ ವರ್ಷ ಜಮೀನು ಜಾಸ್ತಿ ಆಗಿತ್ತು, ಈ ವರ್ಷ ಸ್ವಲ್ಪ ಕಮ್ಮಿ ಆಗಿದೆ. ಮುಂದಿನ ವರ್ಷಕ್ಕೆ ಅದೇ 20 ಚೀಲದ ಮೇಲೆ ಹೋಗ್ತದೆ. ಒಂದ್ ವರ್ಷ ಜಾಸ್ತಿ ಆದ್ರೆ ಒಂದ್ ವರ್ಷ ಕಡಿಮೆ ಆಗುತ್ತೆ, ಹೂವಿನ ವಾತಾವರಣದ ಮೇಲೆ ಹೋಗ್ಬಿಡ್ತದೆ. ಈ ಹೂವಿನ ವಾತಾವರಣ ನೋಡ್ಕೊಂಡು ಗೊಬ್ಬರ ಹಾಕ್ಬೇಕು ಅಂತಾರೆ, ನೀವು ಹಂಗೆ ಮಾಡ್ತೀರಾ? ಸರ್ ನಾನು ಈಗ ಮೇ ಜೂನ್ಗೆಲ್ಲ ಮಳೆ ಪ್ರಾರಂಭ ಆದ ಒಂದು ವಾರದೊಳಗೆ ಗೊಬ್ಬರವನ್ನು ಕೊಟ್ಟು ಬಿಡ್ತೀವಿ. ಮಳೆ ಪ್ರಾರಂಭ ಆಗಿದೆ, ಆಗದೆ ಇದ್ರೆ ನಮಗೇನು ತೊಂದರೆ ಇಲ್ಲ. ಗೊಬ್ಬರ ಹಾಕಿದ್ರೆ ನಾವು ಸ್ಪ್ರಿಂಕ್ಲರ್ ನೀರು ಜೆಟ್ ಹಾಕ್ಬಿಡ್ತೀವಿ, ನೀರು ಹೊಡೆದು ಅನುಕೂಲ ಮಾಡ್ಕೋತೀವಿ. ಸೆಟ್ಟಿಂಗ್ ಆಗುವಂಥದ್ದು ಗೊಬ್ಬರ ಪವರ್ ಯಾವ ಟೈಮಿಗೆ ಹಾಕ್ಬೇಕು ಆ ಟೈಮಿಗೆ ಹಾಕ್ಬಿಡ್ತೀವಿ, ಹಂಗಾಗಿ ತೊಂದರೆ ಇಲ್ಲ. ತೊಂದರೆ ಇಲ್ಲ, ನೀರಿರೋದ್ರಿಂದ ಅನುಕೂಲ. ಇಲ್ಲಾಂದ್ರೆ ನಾವು ಮಳೆ ಆಶ್ರಯದಲ್ಲೇ ಬೆಳಿಬೇಕಂದ್ರೆ ಗೊಬ್ಬರ ನಾವು ನಿರೀಕ್ಷೆ ಮಾಡಿ ಟೈಮಿಗೆ ಹಾಕಕ್ಕಾಗಲ್ಲ. ಈ ನೀರು ಇರೋದ್ರಿಂದ ನಾವು ಯಾವ ಟೈಮಿಗೆ ಹಾಕ್ಬೇಕು ಆ ಟೈಮಿಗೆ ಹಾಕ್ಬಿಟ್ಟು ಬ್ಯಾಗಿನ ನೀರು ಕೊಡ್ತೀವಿ. ಈ ಕಾಫಿ ಕೆಲ್ಸಗಳು ಬೇರೆ ತರನೇ, ಅದು ನಾವು ಜೋಳ ಭತ್ತ ರಾಗಿ ಬೆಳೆದಂಗೆ ಅಲ್ಲ. ಯಾವ ಟೈಮಿಗೆ ಹಾಕ್ಬೇಕು? ಜೋಳ ಆದ್ರೆ ಒಂದು ವಾರ ಲೇಟ್ ಆಗಾದ್ರೂ ಹಾಕಿದ್ರು ನಡ್ಕೊಳ್ತದೆ, ರಾಗಿನಾದ್ರೂ ಅಷ್ಟೇ ಒಂದು ವಾರ ಲೇಟ್ ಆದ್ಮೇಲೆ ಲೇಟ್ ಆದ್ರೂ ತೊಂದರೆ ಇಲ್ಲ. ಇದಕ್ಕೆ ಆ ಟೈಮಿಗೆ ಹಾಕ್ತಾ ಹೋದ್ರೆ ಅದು ಫಸಲು ಕಾಯಿ ಹೀಚುಗಟ್ಟಲಿಕ್ಕೆ ಅನುಕೂಲ ಕಮ್ಮಿ ಆಗಿಬಿಟ್ರೆ ಇಳುವರಿ ದಪ್ಪ ಬರಲ್ಲ, ಕಾಯಿ ದಪ್ಪ ಬರೋದಿಲ್ಲ, ಸೀಕಲ್ ಕಾಯಿ ಬಿದ್ದು ಬಿಡ್ತದೆ, ಆಗ ನಮಗೆ ಇಳುವರಿ ಕಮ್ಮಿ ಆಗ್ತದೆ. ಹಾಗಾಗಿ ಅದು ಟೈಮ್ ಟೈಮಿಗೆ ಹಾಕ್ಬಿಡ್ಬೇಕು. ಕಸಿ ಮಾಡುವಂತದ್ದು ಇವೆಲ್ಲ ಬಹಳ ಮುಖ್ಯ ಕಾಫಿನಲ್ಲಿ, ಅದನ್ನೆಲ್ಲ ಯಾವಾಗ ಮಾಡ್ತೀರಾ? ಅದು ಈಗ ನೆಕ್ಸ್ಟ್ ವಾರದಿಂದ ಸ್ಟಾರ್ಟ್ ಮಾಡ್ತೀನಿ, ಕಸಿ ಗಿಡನ ಕಪತ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ಕೊ. ನೀವೇ ಮಾಡ್ತೀರಾ? ನಾನೇ ಮಾಡ್ತೀನಿ, ಆಗಿದ್ರೆ ಜನ ಕರ್ಕೊಳ್ತೀನಿ, ಒಂದೆರಡು ಜನ ಗೊತ್ತಾಗತ್ತಾ ಅವ್ರಿಗೆ, ಉಳಿದವ್ರಿಗೆ ಮಾಡ್ಲಿಕ್ಕೆ. ಆ ಕಡೆಯಿಂದ ಗೊತ್ತಿರೋರ್ನೇ ಕರ್ಕೊಂಡು ಬರ್ಬೇಕು, ನಾವು ಶನಿವಾರ ಸಂತೆ ಕಡೆಯಿಂದ ಗೊತ್ತಿರೋರು, ಇಲ್ಲಿ ಯಾರು ಆ ಕಡೆ ತೋಟಕ್ಕೆ ಹೋರು ಇದಾರೆ, ಇಲ್ಲಿ ನಮ್ಮೂರು ಏನೆಲ್ಲೂ ಇದಾರೆ, ಅವ್ರನ್ನ ಕರ್ಕೊಂಡ್ಬಂದು ಮಾಡಿಸ್ಕೊಳ್ತೀವಿ. ಒಂದೆರಡು ದಿವಸ ಹಿಡಿಯುತ್ತ? ಒಂದೆರಡು 3 ದಿವಸ ಹಿಡಿತದೆ, 3 ಜನಕ್ಕೆ 3 ದಿವಸ ಹಿಡಿತದೆ. ಕಾಫಿ ಮತ್ತೆ ಸೋತಿರ ಅಂತ ರೆಕ್ಕೆ ತೆಗಿಯುವಂತದ್ದು, ರೆಕ್ಕೆ ಮತ್ತೆ ಇವಣ ಕಡ್ಡಿ ರೆಕ್ಕೆ ಇರ್ತದೆ, ಅವೆಲ್ಲ ತೆಗಿಬೇಕು. ಸೋತ ರೆಕ್ಕೆ ತೆಗಿಬೇಕು. ಮತ್ತೆ ಈಗ ಒಂದೊಂದ್ರಲ್ಲಿ ಏನಾಗುತ್ತೆ ಅಂದ್ರೆ, ಈ ಒಂದೇ ರೆಕ್ಕೆಯಲ್ಲಿ 5 ರೆಕ್ಕೆ ಬಂದ್ಬಿಟ್ಟಿರ್ತದೆ, ಅದ್ರಲ್ಲಿ ನಮಗೆ ಬೇಕಾಗಿರೋದೇ 2 ರೆಕ್ಕೆ, ಆ 5 ಬಿಟ್ಟರೆ ಫಸಲು ಇದಾಗ್ಬಿಡುತ್ತೆ ಅಂತ ಹೇಳಿ 2 ರೆಕ್ಕೆನ 2 ಬಿಟ್ಬಿಟ್ಟು ಇನ್ನು 3 ತೆಗೆದು ಬಿಡ್ತೀವಿ. ಈಗ ಒಣಕಡ್ಡಿ 3 ಕಟ್ ಮಾಡ್ಬಿಡ್ತೀವಿ, ಸೋತ ರೆಕ್ಕೆ ಎಲ್ಲಿ ಕಟ್ ಮಾಡ್ಬೇಕು ಅನ್ನೋ ಅನುಭವ ಇದ್ದು ಅಲ್ಲಿ ಕಟ್ ಮಾಡ್ಬಿಡ್ತೀವಿ. ಅದೆಲ್ಲ ನೋಡ್ಕೊಂಡು ಮಾಡ್ಬೇಕಾಗುತ್ತೆ ಅಲ್ವಾ? ಅದನ್ನ ಮಾಡ್ಕೊಂಡು ಹೋದ್ರೆ ಒಳ್ಳೆ ಇಳುವರಿ ಬರ್ತದೆ. ಮತ್ತೆ ಗಿಡಗಳಿಗೂ ಸೋಲು ಅನ್ನೋದು ಬರಲ್ಲ, ಗಿಡಗಳು ಫ್ರೀ ಆಗಿರ್ತಾರೆ, ತೂಕ ಕಮ್ಮಿ ಆಗ್ತಾರೆ ಗಿಡಗಳಿಗೆ. ನಾವು ಸೋಲ್ ರೆಕ್ಕೆ ಒಣಕಡ್ಡಿ ಎಲ್ಲ ತೆಗೆದ್ರೆ ಮುಂದಿನ ರೆಕ್ಕೆಗಳು ಬರೋದಕ್ಕೆ ಅನುಕೂಲತೆ ಆಗುತ್ತೆ. ಪಲ್ಪರ್ ಮಾಡ್ತೀರಾ ಇಲ್ಲ ಚರಿನೆ ಮಾಡ್ತೀರಾ? ಸರ್ ನಾವು ಪಲ್ಪರ್ ಮಾಡ್ಸಕ್ಕೆ ಅನುಕೂಲ ಇಲ್ಲ, ನಾವು ಶನಿವಾರ ಸಂತೆ ಹೋಗ್ಬೇಕು, ಅದರಿಂದ ಚರಿನೆ ಕೊಟ್ಬಿಡ್ತೀವಿ. ಚರಿಗೂ ಒಳ್ಳೆ ಬೆಲೆ ಇರುತ್ತಲ್ವ? ಬೆಲೆ ಇರುತ್ತೆ ಸರ್. ಕಳೆದ ವರ್ಷನೆ 12,700 ಇತ್ತು, ಈ ವರ್ಷ ಹೆಚ್ಚು ಕಮ್ಮಿ 15,100 ಎಲ್ಲ ಬಂದಿತ್ತು. ನಾವು ಅವಾಗ ಕೊಡ್ಲಿಲ್ಲ, ನಮಗೆ ಟೈಮ್ ಆಗಲಿಲ್ಲ, ಕೊಡೋಣ ಕೊಡೋಣ ಅಂತೇಳಿ ಹಿಂಗೆ ಆದ್ವಿ. ಈಗೇನೆ 14,200 ಇದೆ, ಸದ್ಯಕ್ಕೆ ಕೊಡಲ್ಲ ಈಗ ನಾನು, ಯಾವ ಟೈಮಿಗೆ ಇನ್ನ ರೇಟ್ ಬಂದಾಗಲೇ ಕೊಡೋದು, ಬೆಲೆ ಬರುತ್ತಾ ನೋಡ್ಕೊಂಡು ಕೊಡ್ಬೇಕಾಗುತ್ತೆ. ಕೊಡ್ಬೇಕಲ್ವಾ? ಕಾಫಿ ಸಾಮಾನ್ಯವಾಗಿ ಎಲ್ಲಿ ಮಾರಾಟ ಮಾಡ್ತೀರಿ? ನಾವು ಶನಿವಾರ ಸಂತೆಗೆ ತಗೊಂಡು ಹೋಗೋದು. ಶನಿವಾರ ಸಂತೆಗೆ ತಗೊಂಡು ಹೋಗ್ತೀರಿ? ಅಲ್ಲಿ ಒಳ್ಳೆ ಬೆಲೆ ಸಿಗುತ್ತಲ್ವಾ? ಇಲ್ಲೆಲ್ಲ ಸಿಗಲ್ಲ, ಇಲ್ಲೂ ಕೊಡ್ ತಗೊಳ್ತಾರೆ. ಯಾರು ತಗೊಳ್ತಾರೆ? ಇಲ್ಲಿ ತಗೋತಾರೆ. ಅರಕಲಗೋಡು ತಗೊಳ್ತಾರೆ? ಇಲ್ಲಿ ತಗೊಳ್ತಾರೆ. ಅರಕಲಗೋಡು ತಗೋತಾರೆ, ಆದ್ರೆ ಆ ಬೆಲೆ ಸಿಗಲ್ಲ. ಇಲ್ಲಿ 1 ಕೆಜಿ ಮೇಲೆ 50-100 ಕಮ್ಮಿನೇ ಕೇಳೋದು ಇವರು. ಅದಕ್ಕಾಗಿ ಏನ್ ಮಾಡ್ತೀವಿ, ಶನಿವಾರ ಸಂತೆ ಅಲ್ಲಿ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಹಾಕ್ಬಿಡ್ತೀವಿ. ಅಲ್ಲಿಗೆ ತಗೊಂಡು ಹೋದ್ರೆ ಒಳ್ಳೆ ಬೆಲೆ ಸಿಗುತ್ತೆ ನಿಮ್ಗೆ. ಬೆಲೆ ಇರ್ತದೆ. ಒಂದೇ ಕಡೆ ಮಾರಾಟ ಮಾಡ್ತೀರಾ ಅಥವಾ ಬೇರೆ ಬೇರೆ ಕಡೆ? ಒಂದೇ ಕಡೆ ಸರ್. ಒಂದೇ ಕಡೆ? ರೇಟ್ ಎಷ್ಟಿರುತ್ತೆ ನೋಡ್ಕೊಂಡು? ಅವರೇ ಫೋನ್ ಮಾಡ್ತಾರೆ ನಮಗೆ, ನಾವು ಫೋನ್ ಮಾಡಿದ್ರೆ ಮಾರ್ಕೆಟಿಗೆ ಫೋನ್ ಮಾಡಿದ್ರೆ ಅವರೇ ನನಗೆ ಫೋನ್ ಮಾಡಿ ಹೇಳ್ತಾರೆ ಇಷ್ಟಿದೆ ತಗೊಂಡ್ ಬನ್ನಿ ಇವತ್ತು ಅಂತ. ಮೆಣಸು ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಮೆಣಸು ಚೆನ್ನಾಗಿ ಬರ್ತದೆ. ಎಷ್ಟಾಗುತ್ತೆ ಒಂದ್ ವರ್ಷದಲ್ಲಿ? ಒಂದ್ ವರ್ಷದಲ್ಲಿ ಕಮ್ಮಿ ಅಂದ್ರೆ 2 ಕ್ವಿಂಟಾಲು 2.5 ಕ್ವಿಂಟಾಲ್ ಬರುತ್ತೆ ಸರ್. ಎರಡರಿಂದ ಎರಡೂವರೆ ಕ್ವಿಂಟಾಲ್ ಆಗುತ್ತೆ ಬರುತ್ತೆ ಬರುತ್ತೆ. ಏನು ಕಾಫಿನಲ್ಲಿ ಸಿಲ್ವರ್ ಇದೆಯಲ್ಲ ಅದಕ್ಕೆ ಚೆನ್ನಾಗಿ ಹಬ್ಬಿಸ್ಕೊಂಡಿದ್ದೀರಾ? ಹಬ್ಬಿಸಿದೀವಿ, ಅದು ಮೆಣಸು ಸಿಲ್ವರ್ ಮರಕ್ಕೇನೆ ಹಬ್ಬಕ್ಕೆ ಇದು, ಅದು ಬೇರೆ ಮರಗಳಿಗೆ ಅಷ್ಟು ಹಬ್ಬದಿಲ್ಲ. ಏನೇನು ನಿಗಾ ಮಾಡ್ಬೇಕಾಗುತ್ತೆ ಅದಕ್ಕೆ? ಅದಕ್ಕೆ ಏನು ನಿಗಾ ಮಾಡುವಂತದಿಲ್ಲ ಸರ್, ನೀರು ಒಂದು ಮಾತ್ರ ಕೊಡ್ಬೇಕು ಚೆನ್ನಾಗಿ. ಈಗ ಏಪ್ರಿಲ್ ಮೇ ನಲ್ಲಿ ಬಂದಾಗ ನೀರು ಬಾರಿ ಚೆನ್ನಾಗಿ ನೀರು ಕೊಡ್ಬೇಕು. ಇನ್ನೇನು ಅದಕ್ಕೆ ಗೊಬ್ಬರ ಹಾಕಂಗಿಲ್ಲ, ಏನ್ ಹಾಕಂಗಿಲ್ಲ. ಬೇಕು ಅಂದ್ರೆ ಒಂಚೂರು ಮಣ್ಣು ಬುಡಕ್ಕೆ ಹಾಕಿದ್ರಾಯ್ತು, ನೀರ್ ಕೊಟ್ಬಿಟ್ರೆ ಅದಕ್ಕೆ ಮಣ್ಣಂಗೆ ಯಾರು ಹಾಕಿದ್ರು ಆಯ್ತು, ಹಾಕಿ ಕೊಟ್ಬಿಟ್ರೆ ಆಯ್ತು. ಮೆಣಸು ಕುಯ್ಯಕ್ಕೆ ಮಾಡೋಕೆಲ್ಲ ಸ್ವಲ್ಪ ಕಷ್ಟ ಆಗೋದಿಲ್ವಾ? ಕಷ್ಟ ಆಗುತ್ತೆ ಸರ್, ಆದ್ರೆ ಅನುಭವ ಇರೋವ್ರನ್ನೇ ಕರ್ಕೊಂಡ್ಬಂದು ಕುಯ್ಸ್ಬೇಕು. ಈಗ ನಾವೆಲ್ಲ ಕುಯ್ತೀವಿ, ಆದ್ರೆ ನಮ್ಗೆ ಅಷ್ಟು ಕುಯ್ಯಕ್ಕೆ ಒಂದು ಒಬ್ಬರಿಗೆ ಆದ್ರೆ ಆಗೋದಿಲ್ಲ, ಆ ಜನ ಕರ್ಕೊಂಡ್ಬಂದು ಕುಯ್ಸ್ಕೋಬೇಕು ಅಷ್ಟೇ. ಅವ್ರಾದ್ರೆ ಅನುಭವ ಇರ್ತದೆ, ಏನೆಲ್ಲ ತಂದು ಅವ್ರು ಕುಯ್ತಾರೆ, ಅವ್ರ ಅನುಭವ ಇರೋರ್ನೇ ಕರ್ಕೊ ಬರ್ಬೇಕು. ಕಾಫಿ ಜೊತೆಗೆ ಅಂತರ್ಬೆಳೆಯಾಗಿ ಇನ್ನೇನೇನು ಹಾಕೊಂಡಿದ್ರಿ? ಅದೇ ಸರ್ ಹೇಳಿದ್ನಲ್ಲ, ಈಗ ತೆಂಗು ಇದೆ, ಅಡಿಕೆ ಇದೆ, ಮೆಣಸು ಮತ್ತೆ ಕಿತ್ತಲೆ ಇದೆ ಒಂದ್ ಹತ್ತು ಮರ, ಸಪೋಟ ಒಣಗಿದಾವೆ, ಪಟ್ಪುಟ್ ಇದೆ, ಬಾಳೆ ಇದೆ ಒಂದ್ ಹತ್ತು ಇಪ್ಪತ್ತು ಬುಟ್ಟು, ಒಂದು ಬಾಳೆನೂ ಹಾಕೊಂಡಿದೆ ಮನೆಗೆ ಉಪಯೋಗಕ್ಕೆ ಆಗುವಂತದ್ದು, ಮೂಸಂಬಿ ಗಿಡನೂ ಇದೆ, ಇವೆಲ್ಲ ಹಾಕೊಂಡಿದ್ವಿ ಸರ್. ಪ್ರಧಾನ ಬೆಳೆಗಳ ಜೊತೆಗೆ ಹೀಗೆ ಹಣ್ಣು ಹಂಪಲುಗಳನ್ನ ಹಾಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಿ? ಏನ್ ಅನುಕೂಲ ಸರ್, ನಮಗ್ ಮನೆಯಲ್ಲಿ ತಿನ್ಕೊಳ್ಳಿಕ್ ಅನುಕೂಲ ಆಗುತ್ತೆ. ಬಂದು ಹೋದವ್ರು ಬಂದವರಿಗೆ ಕಿ ಪಕ್ಷಿಗಳು ಕೆಲವು ಸಮಯದಲ್ಲಿ ತಿನ್ಕೊಳ್ತೆ, ಅನುಕೂಲ ಆಗುತ್ತೆ. ಅದಕ್ಕಾಗಿ ಒಂದೊಂದು ಮರನ್ನ ಎರಡು ಮೂರು ನಮ್ಮ ಅನುಕೂಲಕ್ಕಾಗಿ ಹಾಕೊಂಡಿದ್ವಿ. ನೆನ್ ಮಾರಾಟ ಮಾಡ್ಲಿಕ್ಕೆ ಹಾಕೊಳ್ಳಿಲ್ಲ, ನಮಗ್ ಬೇಕಾಗುತ್ತೆ ಮನೆಗೆ ಅನುಕೂಲಕ್ಕೆ ಬರಲಿ ಅಂತ ಹಾಕೊಂಡಿದ್ವಿ. ಮನೆ ಅನುಕೂಲಕ್ಕಾಗ್ಲಿ ಅಂತ ಹೇಳಿ ಹಾಕೊಂಡಿದ್ರೆ ಅನುಕೂಲ ಆಗ್ತಾ ಇದೆ. ಆಗ್ತಾ ಇದೆ ಸರ್ ಅಲ್ವಾ? ಮೆಣಸಿನಕಾಯಿ ವರ್ಷ ವರ್ಷ ಹಾಕ್ತೀರಾ? ಹಾ ಸರ್, ಈಗೊಂದು ನಾಲ್ಕು ವರ್ಷದಿಂದ ಕಂಟಿನ್ಯೂ ಹಾಕ್ತಾ ಇದ್ದೀವಿ. ಏನ್ ವರ್ಷ ವರ್ಷ ಯಾಕೆ ಹಾಕ್ತೀರಾ ಅದನ್ನ? ವರ್ಷ ಅದ್ರಲ್ಲಿ ಸರ್ ಈಗ ಒಳ್ಳೆ ವ್ಯಾಪಾರ ರೇಟು ಇದೆ ಮೆಣಸಿನಕಾಯಿಗೆ. ಮತ್ತೆ ನಮಗೆ ಮಧ್ಯ ಅಂತರ ಬೆಳೆಗಳನ್ನ ಈ ಕಾಫಿ ಈಗ ಮೆಣಸು ಇಟ್ಟು ಬೇಕಾದ್ರೆ ನಮಗೆ ಸಮಯ ಬಂದಾಗ ಮಾರ್ಕೋಬಹುದು. ಇವಾದ್ರೆ ಹಾಗಲ್ಲ, ನಮಗೆ ವಾರ ವಾರ ತಿಂಗಳು ತಿಂಗಳು ಇಪ್ಪತ್ತು ದಿವಸಕ್ಕೆಲ್ಲ ಆದಾಯ ಬರ್ತಾ ಇರ್ತಾರೆ. ನಮ್ಮ ಮನೆ ಮೇಂಟೈನ್ ಮಾಡೋದಕ್ಕೆ, ಗೊಬ್ಬರ ಅದು ಇದು ಜನಗಳ ಖರ್ಚು ಆಳುಗಳಿಗೆಲ್ಲ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದ ಆ ಮೆಣಸಿನಕಾಯಿನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟಾಕತ್ತೀರಿ ಮೆಣಸಿನ ಗಿಡ ಸರ್? ಒಂದ್ 5,000 ಹಾಕ್ತೀವಿ ಒಂದ್ ಸರಿ. ಒಂದ್ ಬ್ಯಾಚ್ ಒಂದ್ 5,000 ಹಾಕಿ, ಒಂದ್ ಬ್ಯಾಚ್ 3,000-4,000 ಹಿಂಗ್ ಹಾಕೊಳ್ತೀವಿ. ಓ, ಎರಡು ಬ್ಯಾಚ್ ಮಾಡ್ಬಿಡ್ತೀರಿ? ಬ್ಯಾಚ್ ಮಾಡಿದ್ದೀನಿ. ಎಷ್ಟು ದಿವಸ ಗ್ಯಾಪ್ ಕೊಡ್ತೀರಾ ಅದಕ್ಕೆ? ಇದಕ್ಕೂ ಅದಕ್ಕೂ ಒಂದ್ ಎರಡೆರಡು ತಿಂಗಳು ಗ್ಯಾಪ್ ಕೊಟ್ಬಿಡ್ತೀವಿ. ಇದು 2 ತಿಂಗಳು ಮೇಲಾಯ್ತು ಇದು ಹಾಕಿ, 3 ತಿಂಗಳು ಆಯ್ತು. 2 ತಿಂಗಳು ಗ್ಯಾಪ್ ಕೊಟ್ಬಿಟ್ಟು ಪುನಃ ಇನ್ನೊಂದ್ ಬ್ಯಾಚ್ ಹಾಕ್ಬಿಡ್ತೀವಿ. ಮತ್ತೆ ಯಾವಾಗ ಹಾಕ್ತೀರಾ ಅದನ್ನ? ಮತ್ತೆ ಇನ್ನೊಂದ್ ಬ್ಯಾಚು June 15-16 ಆ ಬ್ಯಾಚ್ ಇದಕ್ಕೆ ಮುಗಿಯುವಷ್ಟರೊಳಗೆ ಯಾವ ಬ್ಯಾಚ್ ಬರಬೇಕು ಆ ರೀತಿ ಮಾಡ್ಕೊಳ್ತೀವಿ. ಎಲ್ಲಿವರೆಗೂ ಬರುತ್ತೆ? ಕುಯ್ತಲೆ ಇರ್ತೀವಿ ಸರ್, ಮುಂದೆ 6 ತಿಂಗಳವರೆಗೂ ಕುಯ್ತಲೆ ಇರ್ತೀವಿ. ನಾವು ಅದು ಗಿಡನ ಚೆನ್ನಾಗಿ ನಿಗಾ ಮಾಡಿ ಇಂಪ್ರೂವ್ ಮಾಡ್ದಂಗೆ ಬಂದ್ ನೋಡಿ. ಇದಕ್ಕೆ 3 ತಿಂಗಳು ಮೇಲಾಯ್ತು, 4 ತಿಂಗಳು, ಇನ್ನು 2-3 ತಿಂಗಳವರೆಗೂ ಇದರಲ್ಲಿ ಫಸಲು ಬರ್ತಾ ಇರ್ತದೆ. ಹಾಗಾಗಿ ಮಾಡ್ಕೊಳ್ತೀವಿ. ಹೆಂಗ್ ಅಷ್ಟೊಂದ್ ದಿವಸ ಕಾಪಾಡ್ಕೊಳ್ಳೋದು ಹೆಂಗೆ? ಯಾಕೆಂದ್ರೆ ಮಳೆ ಶುರು ಆಗುತ್ತೆ ಈಗ. ಈ ಬ್ಯಾಚ್ ಕಾಪಾಡ್ಕೋಬಹುದು, ಈಗ ಹಾಕಿದ್ದೀನಲ್ಲ ಈಗ 15-20 ದಿವಸದ್ದು, ಅದನ್ನ ಕಾಪಾಡಿದ್ರೆ ಸ್ವಲ್ಪ ಕಷ್ಟನೇ. ಮಳೆ ಜಾಸ್ತಿ ಆಗ್ಬಿಟ್ರೆ ಹೋಗ್ಬಿಡ್ತದೆ. ಅದು ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸಕ್ಕೆ ಅದು. ಇದು ಈ ಬ್ಯಾಚ್ ಮಾತ್ರ ಕಾಪಾಡ್ಕೊಂಡಿದ್ದೀನಿ. ಈಗ 6 ತಿಂಗಳಿಂದಲೂ ಇದು ಕುಯ್ತಲೇ ಇದ್ದೀವಿ, ಇನ್ನು 1 ತಿಂಗಳು ಕುಯ್ಕೋಬಹುದು. ಹಾಗೆ ಇದು ಮುಂದಿನ ಈಗ ಹಾಕಿರೋ ಬ್ಯಾಚ್ ಗ್ಯಾರಂಟಿ ಹೇಳಕ್ ಆಗಲ್ಲ, ಯಾಕೆ ಮಳೆ ಜಾಸ್ತಿ ಆದ್ರೆ ಹೋಗ್ಬಿಡ್ತದೆ. ಅದಕ್ಕಾಗಿ ನೀರ್ ನಿಲ್ದಂಗೆಲ್ಲ ಮಾಡಿದ್ರೆ ಇರೋದಿಲ್ವಾ? ಏನಾದ್ರೂ ಮಳೆ ನಿಂತ್ಬಿಡ್ತದೆ, ಜಾಸ್ತಿ ಆಗುತ್ತೆ, ಬಿಸಿಲು ಕಡಿಮೆ ಆಗುತ್ತೆ, ಮೋಡ ಮುಸುಕದ ವಾತಾವರಣ ಆಗುತ್ತೆ, ವಾತಾವರಣಕ್ಕೆ ಗಿಡ ಹೋಗ್ಬಿಡ್ತದೆ. ಮೆಣಸಿನಕಾಯಿ ಒಳ್ಳೆ ರೇಟ್ ಇದೆ ಸರ್ ಅಂತ ಹೇಳ್ತಿದ್ರು. ಇದೆ ಸರ್, 40-45 ಸಿಕ್ಕಿದೆ ನಮಗೆ. ಒಳ್ಳೆ ರೇಟ್ ಅಲ್ವಾ? ರೇಟ್ ಸಿಕ್ಕಿದೆ. ಯಾವಾಗ್ಲೂ ಸಿಕ್ಕಿತ್ತ? ಇಲ್ಲ ಸರ್, ಕಳೆದ ವರ್ಷ ಆಚೆ ವರ್ಷ ಎಲ್ಲ ಆಗ್ತಾ ಸಿಕ್ಕಿತ್ತೇ ಇಲ್ಲ ನಮಗೆ ರೇಟು. ಒಂದ್ ವರ್ಷ ಇವಾಗೆಲ್ಲ ಒಂದು 7,000 ಗಿಡ ಹಾಕಿದ್ದೆ ಒಂದ್ ವರ್ಷ, ಆಗ ಬರೀ ಕೆಜಿ 8-9 ರೂಪಾಯಿ ಸಿಕ್ತಿತ್ತು. ಹಾಗಾಗಿ ಹಂಗೆ ಮಧ್ಯದಲ್ಲಿ ಒಂದ್ 2 ವರ್ಷ ಗ್ಯಾಪ್ ಮಾಡ್ಬಿಟ್ಟಿದ್ದೆ ಈ ಮೆಣಸಿನಕಾಯಿ ವ್ಯವಹಾರ ಬೇಡ ಅಂತ. ಪುನಃ ಯಾಕೆ ಮತ್ತೆ ಕಳೆದ ಈಗ 3 ವರ್ಷದಲ್ಲಿ ಹಾಕಿ ನೋಡಿದೆ, ಒಳ್ಳೆ ರೇಟ್ ಬಂತು, 60-70 ರೂಪಾಯಿವರೆಗೂ ಹೋಗ್ಬಿಟ್ಟಿತ್ತು 3ನೇ ವರ್ಷದಲ್ಲಿ. ಆವಾಗಿಂದ ಮತ್ತೆ ಇದು ಮೆಣಸಿನಕಾಯಿ ಬಿಟ್ಟಿಲ್ಲ. ಆಗ್ಲಿಂದ ಅದ ಏನ್ ಲಾಸ್ ಆಗ್ಲಿ ಲಾಭನೇ ಆಗ್ಲಿ ಮಾಡೋಣ ಅಂತ ಒಂದ್ 5,000-6,000 ಅಂತ ಒಂದ್ 3-4,000 ಮಿನಿಮಮ್ ಹಾಕಿ ಹಾಕ್ತಿವಿ. ಹಸಿರು ಮೆಣಸಿನಕಾಯಿ ಬೆಳೆಯಕ್ಕೆ ಸ್ವಲ್ಪ ಕೆಲಸ ಜಾಸ್ತಿನಾ? ಕೆಲಸ ಜಾಸ್ತಿನೇ ಸರ್. ಆದ್ರೆ ಈ ಅನುಕೂಲ ಏನಂದ್ರೆ ಈಗ ರೇಟ್ ಇರೋದ್ರಿಂದ ಅಂತ ಒಂದು ಕೆಲಸ ಶ್ರಮ ಅಂತ ಏನು ಕಾಣಲ್ಲ. ರೇಟ್ ಇದೆ, ವಾರ ವಾರ ದುಡ್ಡು ಸಿಗುತ್ತೆ, ವಾರ ವಾರ 15 ದಿನಕ್ಕೊಂದ್ಸರಿ ದುಡ್ಡು ಸಿಗ್ತದೆ. ಆದ್ರಿಂದ ಒಂದು ಕಷ್ಟ ಅನ್ನೋದೇನು ಕಾಣಲ್ಲ. ಜನಕ್ಕಾಗ್ಲಿ ಕುಯ್ಯಕ್ಕಾಗ್ಲಿ ಏನೇ ಆಗ್ಲಿ ಈಗ ಆಳುಗಳು ಬರ್ತಾರೆ, ಒಂದ್ ದಿವ್ಸಕ್ಕೆ 4-5 ಜನ ಕರ್ಕೊಡ್ತೀವಿ, ಒಂದ್ 4-5 ದಿವಸ ಅಂತ ಕುಯ್ತಾರೆ. ಅವರಿಗೆ ಸಂಬಳ 350 ರೂಪಾಯಿ ಕೊಡ್ತೀವಿ. ಆದ್ರೂ ಒಂದು ಅವರು ಒಂದು 4 ಕ್ವಿಂಟಲ್ ಕುಯ್ದ್ರೆ ನಮಗೆ ಗೀಟ್ಕೊಳ್ತದೆ. ಈಗ ರೇಟ್ ಇರೋದ್ರಿಂದ ರೇಟ್ ಅಂದ್ರೆ ಲಾಭನೇ ಆಗ್ತದೆ ನಮಗೆ. ಈಗ ರೇಟ್ ಇಲ್ಲ ಅಂದ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ. ಯಾವಾಗ ಹಾಕ್ತಾರೆ ಮೆಣಸಿನಕಾಯಿ ಸಸಿ ಮಡಿ ಎಲ್ಲ ಯಾವಾಗ ಮಾಡ್ತೀರಿ? ನಾವು ನರ್ಸರಿಯಿಂದ ತಂದ್ಬಿಡ್ತೀನಿ ಸರ್. ನರ್ಸರಿಲಿ ಇದೆಯಲ್ಲ, ಒಂದು ಗಿಡಕ್ಕೆ 90 ಪೈಸದಂಗೆ ತಗೊಳ್ತಾರೆ, ನಾವು ತಂದು ಹಾಕ್ಬಿಡಿ. ನಾವೇನು ಸಸಿ ಎಳ್ಸಕ್ ಹೋಗಲ್ಲ, ನರ್ಸರಿನಲ್ಲಿ ತಂದ್ಬಿಡೋದು. ಯಾವ ತಿಂಗಳಲ್ಲಿ ನಾಟಿ ಮಾಡ್ತೀರಿ? ಡಿಸೆಂಬರ್ ಅಲ್ಲಿ ನಾಟಿ ಮಾಡಿದ್ದೆ ಸರ್. ಡಿಸೆಂಬರ್ ಅಲ್ಲಿ ಮಾಡ್ಬಿಟ್ರೆ ಮಾಡ್ಬಿಟ್ಟಿದ್ದೆ ಡಿಸೆಂಬರ್ ಎಂಡಿಗೆ, ಅದೇ ಜನವರಿ ಫಸ್ಟ್ ಲಾಸ್ಟ್ ಮಾಡ್ಬಿಟ್ಟಿದ್ದೆ. ಇದಕ್ಕೆ ಈಗ ನೀರಾವರಿ ಆಗ್ಬೋದು ಮತ್ತೆ ಅಂತರ್ಬೆಳೆ ಕುಂಟೆ ಗಿಂಟೆ ಹೊಡೆಯೋದು ನೇಗಲು ಹೊಡೆಯೋದು ಅದೆಲ್ಲ ಹೆಂಗೆ? ಅದೆಲ್ಲ ಸರ್ ನಾನೇನ್ ಮಾಡಿದೆ, ಟ್ರ್ಯಾಕ್ಟರ್ ಇದೆಯಲ್ಲ ಮಿನಿ ಟ್ರ್ಯಾಕ್ಟರ್ ಇದೆ, ಮಿನಿ ಟ್ರ್ಯಾಕ್ಟರ್ ಅಲ್ಲಿ ಹೊಡಿಸ್ಬಿಡ್ತೀನಿ. ಮಿನಿ ಟ್ರ್ಯಾಕ್ಟರ್ ಅಲ್ಲಿ ಹೊಡಿಸ್ಬಿಟ್ಟು ಮತ್ತೆ ದೊಡ್ಡ ಟ್ರ್ಯಾಕ್ಟರ್ ಇಂದ ಅರೆ ಹೊಡಿಸ್ಬಿಟ್ಟು ಅದಕ್ಕೆ ನಾವು ಕುಂಟೆ ಗಿಂಟೆ ಏನು ಹೊಡೆಯಕ್ ಹೋಗಲ್ಲ, ಅದಕ್ಕೆ ನಾಟಿ ಮಾಡ್ಬಿಡ್ತೀವಿ. ಮತ್ತೆ ಕಳೆಗಳೆ ಎಲ್ಲ ಬಂದ್ರೆ ಹಂಗೆ ಇಲ್ಲ, ಹಂಗೆ ಈಗ ಆಳುಗಳ ಕೆಲ್ ಕೀಳಿಸ್ತೀವಿ. ಈ ಗುಣಿ ಕೊಕ್ಕೆ ಅಂತ ಬರ್ತದೆ ನೋಡಿದ್ರಲ್ಲ, ಅದರಲ್ಲಿ ಆಳುಗಳು ಒಂದು ಎರಡು ಮೂರು ಸರಿ ತಿಂಗಳಿಗೊಂದು ಹದಿನೈದಕ್ಕೊಂದೊಂದು ಎರಡು ಸರಿ ಮೂರು ಸರಿ ಕೆಲಸ ಮಾಡಿಸ್ಬಿಡ್ತೀವಿ ಕಳೆ ಕೀಳನ್ನ. ಇನ್ ಬಾಕಿದೆಲ್ಲ ಗುದ್ಲಿಲಿ ನಾವೇ ಕೆಲಸ ಮಾಡ್ಕೊಬಿಡ್ತೀವಿ. ಎತ್ತುಗಳು ತಿರುಗಿದ್ರೆ ತುಣದು ಮಾಡಿ ಹಾಳಾಗಿ ಹೋಗ್ತಾರೆ ಅಂತೇಳಿ, ಮತ್ತೆ ಅಡಿಕೆ ಗಿಡ ಹಾಕಿರೋದ್ರಿಂದ ತುಣುತ್ತದೆ ಎತ್ತು ಅಂತೇಳಿ, ಅದನ್ನ ನಾವೇನೆ ಗುದ್ಲಿಲಿ ಕೆಲಸ ಮಾಡಿ ನಮಗೆ ಗೊತ್ತು ಅನುಭವ ಇರೋದ್ರಿಂದ ಅದ ಕೆಲಸ ಮಾಡ್ಕೊ ಗುದ್ದಿನ ಕೆಲಸನೇ ಮಾಡ್ಕೊಳ್ತೀವಿ. ಕಳೆನಾಶಕ ಏನಾದ್ರು ಬಳಕೆ ಮಾಡ್ತೀರಾ? ಇಲ್ಲ ಸರ್, ಕಳೆನಾಶಕ ಬಳಕೆ ಮಾಡಿಲ್ಲ. ಬಳಕೆ ಮಾಡೋದಿಲ್ಲ, ಮಾಡಿಲ್ಲ. ಈಗ ಒಂದೊಂದು ವಾರ ಕುಯ್ದ್ರೆ ನಿಮ್ಗೆ ಎಷ್ಟು ಚೀಲ ಸಿಗುತ್ತೆ ಸರ್? ಒಂದ್ ವಾರಕ್ಕೆ ಮೂರ್ ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಸಿಗ್ತದೆ ಒಂದ್ ಕುಯ್ಲಿಗೆ. ಒಂದ್ ಕುಯ್ಲಿಗೆ ನಾಲ್ಕು ಕ್ವಿಂಟಲ್ ಐದು ಕ್ವಿಂಟಲ್ ಸಿಗ್ತದೆ. ಮಾರಾಟಕ್ಕೆ ಎಲ್ಲಿಗೆ ಹೋಗ್ಬೇಕು? ಮಾರಾಟ ಅರಕಲಗುಡೆ. ಅರಕಲಗುಡೆ ಅಲ್ಲಿಗೆ ತಗೊಂಡೋಗ್ಬೇಕಾ? ಅಲ್ಲಿಗೆ ತಗೊಂಡೋಗ್ತೀವಿ. ಇಲ್ಲಿಗೆ ಬರ್ತಾರೆ, ಆದ್ರೆ ನಾವಿಲ್ಲಿ ಯಾಕೆ ಕೊಡಲ್ಲ ಅಂದ್ರೆ ನಮಗೆ ಸಮಾಧಾನ ಇರಲ್ಲ. ಅವ್ರು ಯಾವ ರೀತಿ ತೂಕ ಕೊಡ್ತಾರೋ ಏನಂತ, ಅಲ್ಲೇ ನಮ್ಮ ಆರ್ ಎಂ ಸಿ ಹೋಗ್ಬಿಟ್ರೆ ತೂಕ ನಮಗೆ ಕರೆಕ್ಟ್ ಸಿಗ್ತದೆ. ಹಾಗಾಗಿ ನಾವು ಅಲ್ಲಿಗೆ ತಗೊಂಡು ಆರಾಮ್ಸಿಗೆ ಹೊಡೆದ್ಬಿಡ್ತೀವಿ. ಆರಾಮ್ಸಿಗೆ ಹೊಡೆದ್ಬಿಡ್ತಾರೆ, ಅಲ್ಲಿ ತೂಕ ಮಾಡ್ಕೊಂಡು ದುಡ್ಡು ಕೊಡ್ತಾರೆ. ದುಡ್ಡು ಕೊಡ್ತಾರೆ, ದುಡ್ಡು ಕಾಸಲ್ಲ ಮೋಸ ಏನಿಲ್ವಾ? ಅದೇನಿಲ್ಲ ಸರ್, ನಮಗೆ ಮೋಸ ಏನ ಇದುವರೆಗೂ ಆರಾಮ್ಸಿ ಅವ್ರು ಮೋಸ ಮಾಡಿಲ್ಲ. ಈಗ ನಾಲ್ಕು ವರ್ಷದಿಂದ ಕಂಟಿನ್ಯೂ ಹಾಕ್ತಿದೀವಿ, ಒಂದು ಸರಿನೂ ಮೋಸ ಮಾಡಿಲ್ಲ. ಒಳ್ಳೆ ದುಡ್ಡು ಆಗುತ್ತೆ, ದುಡ್ಡು ಆಗುತ್ತೆ ಅಲ್ವಾ. ಇನ್ನ ಮನೆಗೆ ಬೇಕಾದ ತರಕಾರಿ ಎಲ್ಲ ನೀವೇ ಬೆಳ್ಕೊಳ್ತೀರಿ? ಈಗ ಬೆಂಡೆ ಹಾಕಿರ್ತೀವಿ, ಟೊಮಾಟೊ ಹಾಕಿರ್ತೀವಿ, ಬದನೆ ಹಾಕೊಳ್ತೀವಿ, ಇವೆಲ್ಲನ್ನ ಹಾಕೊಂತೀವಿ. ಅಂದ್ರೆ ಮಾರಕ್ ಹಾಕಲ್ಲ, ಮನೆಗೆ ಬೇಕಾಗುವಂತದ್ದು ಹಾಕೊಳ್ತೀವಿ. ಈಗ ಏನ್ ಮೆಣಸಿನ ಗಿಡ ಹಾಕಿದ್ರಲ್ಲ, ಇಲ್ಲಿ ಪ್ರಧಾನವಾಗಿ ಹಾಕಿರೋದು ನೀವು ಅಡಿಕೆ. ಅಡಿಕೆಗೆ ಅಂತರ ಬೆಳೆ ಆಗಿ ಕಾಫಿ ಹಾಕೊಂಡಿದ್ದೀರ, ಕಾಫಿ ಜೊತೆಗೆ ನೀವು ಮೆಣಸಿನಕಾಯಿ ಹಾಕಿದ್ರಿ? ಮೆಣಸಿನಕಾಯಿ ಹಾಕಿದೀನಿ ಈಗ, ಹಾಕಿರೋದು ಅಂತರ ಬೆಳೆಯಾಗಿ ಇದ್ರೊಳಗೆ. ಈಗ ಅಂದ್ರೆ ಅಡಿಕೆ ಹಾಕಿ ಸುಮ್ನೆ ಯಾಕೆ ಬಿಡ್ಬೇಕು ಅಂತ ಹೇಳಿ ಈ ತರದ ಮಾಡಿದ್ರೆ ಹರಳನ್ನು ಹಾಕೋಬಿಟ್ಟೆ, ಎರಡು ಅನುಕೂಲ ಆಗುತ್ತೆ ನಮಗೆ. ಈ ಅಡಿಕೆ ಗಿಡಕ್ಕೆ ನೆರಳು ಆಯ್ತು, ಮುಂದಕ್ಕೆ ಫಸಲು ನಮಗೆ ಹರಳು ಆಯ್ತು. ಒಂದ್ ಮೂರ್ ಕ್ವಿಂಟಲ್ ಎರಡು ಕ್ವಿಂಟಲ್ ಸಿಕ್ಕಿರೋ ಅದು ಒಂದು ಆದಾಯನೇ, ಅದಕ್ಕಾಗಿ ಹಂಗ ಹಾಕೊಂಡಿದ್ದೀವಿ. ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. ಈಗ ಈ ಮೆಣಸಿನ ಗಿಡದಲ್ಲಿ ಎಷ್ಟಾಯ್ತು ದುಡ್ಡು ಇದುವರೆಗೆ? ಮೆಣಸಿನ ಗಿಡದಲ್ಲಿ ಈಗ ಒಂದು 60,000 ರೂಪಾಯಿ ಆಗಿದೆ ಸರ್, ಎಲ್ಲ ಖರ್ಚಿನ ಕಳೆದು. ಅಂದ್ರೆ ಈಗ ನಾವಲ್ಲಿ ಕೂಲಿ ಹಾಕಿರ್ತೀವಿ, ಈಗ ಆಟೋ ಬಾಡಿಗೆ ಇವೆಲ್ಲ ಕಳೆದು ನಮಗೆ ಒಂದು 60,000 ಆಗಿದೆ. ಗಿಡ ಆಗಿದೆ ಸರ್, ಒಂದ್ 60,000 ಆಗಿದೆ. ಅರವತ್ತು ಹೇಳಕ್ ಆಗಲ್ಲ ಅಂತ, ಒಂದ್ 25,000 ಆಗುತ್ತೆ. ಸಾಕಷ್ಟು ಆದ್ರೆ ತೊಂದ್ರೆ ಇಲ್ಲ. ಇದ್ ಮುಗಿಯೋ ಹೊತ್ತಿಗೆ ಇನ್ನೊಂದು ಬ್ಯಾಚ್ ಶುರು ಆಗುತ್ತೆ, ಬ್ಯಾಚ್ ರೆಡಿ ಮಾಡ್ತೀನಿ. ಅದು ಬರುತ್ತೆ, ಬರುತ್ತೆ. ಮಳೆಗಾಲದಲ್ಲಿ ಒಳ್ಳೆ ರೇಟ್ ಇರುತ್ತೆ ಅವಾಗ್ಲೂ, ರೇಟ್ ಇದೆ ಅನ್ನೋ ಅನುಕೂಲಕ್ಕೇನೆ ನೋಡಿ ಟೈಮ್ ನೋಡಿ ಹಾಕೊಂಡಿರೋದು ನಾನು. ಇನ್ನು ಅದಾದ್ಮೇಲೆ ಮತ್ತೆ ಇದಕ್ಕೆ ಹಾಕ್ಬಿಡ್ತೀನಿ, ಶುಂಠಿ ಮಧ್ಯದಲ್ಲಿ ಗ್ಯಾಪ್ ಇರ್ತದಲ್ಲ, ಅದಕ್ಕೆ ಮಧ್ಯ ಒಂದೊಂದು 20 ಅಡಿಗೊಂದು 20 ಅಡಿಗೊಂದು ಗಿಡ ಹಾಕ್ಬಿಡ್ತೀನಿ. ಏನ್ ಕಾಲುವೆಗೆ ಹಾಕ್ತಾರೆ? ಎಲ್ಲ ಕಾಲುವೆ ಹಾಕಲ್ಲ, ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ, ಮನ್ಸಿ ಗಿಡ ಹಾಕಕ್ಕೆ ಅಂತ ಹೇಳಿ ಗ್ಯಾಪ್ ಬಿಟ್ಟಿದ್ದೀನಿ. ಅಂತಂದ್ರೆ ಪಟ ಮಾಡಿದ್ರಲ್ಲ ಪಟದಲ್ಲಿ ಒಂದಡಿ ಗ್ಯಾಪ್ ಬಿಟ್ಟಿದ್ದೀನಿ ಮೆಣಸು ಹಾಕಕ್ಕೆ ಅಂತ, ಅದಕ್ಕೆ ಹಾಕ್ಬಿಡ್ತೀನಿ. ಎಷ್ಟು ಗಿಡ ಹಾಕ್ತಾರ ಅಲ್ಲಿ? ಇದಕ್ಕೇನೊಂದು 3 ಗಿಡ 4 ಗಿಡ ಬರುತ್ತೆ. ಒಂದೊಂದು ಬೆಡ್ಡಿದೆ 20 ಅಡಿ ಬೆಡ್ಡಿಗೆ ಒಂದ್ 3 ಗಿಡ 4 ಗಿಡ ಹಾಕ್ತೀನಿ. ಈಗ ಶುಂಠಿನಲ್ಲಿ ಈ ತರ ಮೆಣಸಿನ ಗಿಡನ ಅಂತರ ಬೆಳೆಯಾಗಿ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ಸರಿ, ನಾನು ಶುಂಠಿ ಹಾಕಿರೋದೇ 3 ವರ್ಷ. 3 ವರ್ಷದಲ್ಲಿ 1 ವರ್ಷ ಕಳೆದ ವರ್ಷ ಹಾಕ್ನಿಲ್ಲ, ಆಚೆ ವರ್ಷ ಹಾಕಿದ್ವಿ. ಆಗ ಹಾಕಿದೆ ಮೆಣಸನ್ನ, ಆದ್ರೆ ಅದು ಏನಾಯ್ತು ಅಂದ್ರೆ ಒಂಥರ ಈ ಬ್ಲಾಸ್ಟರ್ ರೋಗ ಬಂದ್ಬಿಡ್ತು ಅದಕ್ಕೆ. ಅದು ಏನ್ ನಾನು ಇದು ಹೊಡೆದಿಲ್ಲ, ಶುಂಠಿ ಒಳಗಿರೋದ್ರಿಂದ ಔಷಧಿ ಹೊಡೆದ್ರೆ ಶುಂಠಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದಕ್ಕೆ ಹೊಡೆದಿಲ್ಲ, ಬಿಟ್ಬಿಟ್ಟೆ. ಅದು ಹೋಗ್ಬಿಡ್ತು, ಅವಾಗ ಏನ್ ಆಗ್ಲಿಲ್ಲ ಅದ್ರಲ್ಲಿ. ಇದಕ್ಕಾದ್ರೆ ಈ ಔಷಧಿ ಹೊಡಿತೀವಿ ನಾವು, ಇದಕ್ಕೇನು ತೊಂದರೆ ಇಲ್ಲ. ಇದಕ್ಕೇನು ತೊಂದರೆ ಇಲ್ಲ, ಔಷಧಿ ಹೊಡ್ಕೊಂಡು ಬೆಳ್ಕೋಬಹುದು. ಅದು ಶುಂಠಿ ಒಳಗಿರೋ ಔಷಧಿ ಯಾವ್ಯಾವ್ದು ಔಷಧಿ ಮಿಕ್ಸ್ ಆಗ್ಬಿಟ್ಟು ಶುಂಠಿ ಗೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಬಿಟ್ಟೆ. ಶುಂಠಿ ಬರೋವರೆಗೂ ಮೆಣಸಿನಕಾಯಿ ನಿಮ್ಗೆ ವಾರ ಕೊಡ್ತಾರೆ? ವಾರ ಕೊಡ್ತಾರೆ ಸರ್. ಅದು ಒಳ್ಳೆ ಐಡಿಯಾ ಅಲ್ವಾ? ಅದು ನನ್ನ ಐಡಿಯಾದಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ. ಎರಡು ಚೆನ್ನಾಗಾದ್ರೆ ಮತ್ತೆ ಸ್ವಲ್ಪ ನೀವು ಮಣ್ಣು ಏರ್ಸಿರ್ತಿರಲ್ಲ, ಹಂಗಾಗಿ ನೀರ್ ನಿಲ್ಲದಿಲ್ಲ. ನೀರ್ ನಿಲ್ಲದಿಲ್ಲ ಅಂದ್ರೆ ಎಷ್ಟು ಮಳೆ ಆದ್ರೂ ಏನ್ ತೊಂದ್ರೆ ಇಲ್ಲ. ಏನ್ ತೊಂದ್ರೆ, ಈ ನಮ್ಮ ಭೂಮಿಗೆ ಅಂತ ಎಷ್ಟು ಮಳೆ ಆದ್ರೂ ತೊಂದ್ರೆ ಇಲ್ಲ, ಕುಡಿದು ಬಿಡುತ್ತೆ. ಮತ್ತೆ ಅಕಸ್ಮಾತ್ ನೀರು ಜಾಸ್ತಿ ನಿಲ್ಲ ಪರಿಸ್ಥಿತಿ ಬಂತಂದ್ರೆ ಕಾವಲೆ ಮಾಡಿ ಆಚೆ ದಾಟಿಸ್ಬಿಡ್ತೀವಿ. ಏನ್ 2017ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿಗೆ ಬಂದೆ ಅಂತ ಹೇಳಿದ್ರಲ್ಲ, ಅವಾಗ್ಲಿಂದಲೇ ಅನುಕೂಲ ಮಾಡ್ಕೊಂಡಿದ್ದೀರಿ? ಅವಾಗ್ಲಿಂದ ಅನುಕೂಲ ಅಂದ್ರೆ ಶುಂಠಿ ಹಾಕ್ತಿತ್ತಿಲ್ಲ, ಬಾಕಿ ಇದೆಲ್ಲ ಕಾಫಿ ಗೀಪಿ ಎಲ್ಲ ಮಾಡ್ಕೊಂಡಿದ್ದೀವಿ, ಅನುಕೂಲ ಮಾಡ್ಕೊಂಡಿದ್ದೀವಿ. ಒಂದ್ ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರ? 4 ಎಕರೆ ವರ್ಷದಲ್ಲಿ ಒಂದು 2.5 ಲಕ್ಷ 3 ಲಕ್ಷ ಸಂಪಾದನೆ ಮಾಡಬಹುದು. ಸಾಕಾಗತ್ತಾ ನಿಮ್ಗೆ? ಅಂದ್ರೆ ನಮಗೆ ಈ ಲೆಕ್ಕಕ್ಕೆ ರಾಗಿ ಮತ್ತೆ ಜೋಳ ಬೆಳೆಯ ಆದಾಯಕ್ಕೆ ಹೋದ್ರೆ ಇದ್ರದ ಆದಾಯ ನಮಗೆ ಸಾಕು. ಸಾಕಾಗುತ್ತೆ. ನಿಮ್ಮ ಗಂಡ ಹೆಂಡತಿ? ಗಂಡ ಹೆಂಡತಿ ಮಕ್ಕಳು ಇಬ್ರು ಜೀವನ ಮಾಡಬಹುದು ಸರ್. ಎಷ್ಟು ಜನ ಮಕ್ಕಳು? ಮಕ್ಕಳು ಇಬ್ರು ಇದ್ದಾರೆ ಸರ್. ಇಬ್ರು ಮಕ್ಕಳಿದ್ದಾರೆ, ಏನ್ ಮಾಡ್ತಾರೆ? ಒಬ್ಬ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ ಬೆಂಗಳೂರು ಕಂಪನಿನಲ್ಲಿ, ಇನ್ನೊಬ್ಬ ನಂಜನಗೂಡಿನಲ್ಲಿ ವ್ಯಾನ್ ಡ್ರೈವರ್ ಆಗಿದ್ದಾನೆ. ಇಬ್ರು ಹೊರಗಡೆ ಇದ್ದಾರೆ, ಇಬ್ರು ಹೊರಗಡೆ ಇದ್ದಾರೆ. ಇಲ್ಲಿ ಯಾರನ್ನ ಇಟ್ಕೊಳ್ಳೋದಿಲ್ವ ನೀವು? ನಾವ್ ಯಾರನ್ನ ಇಟ್ಕೊಳ್ಳೋದು, ಅದೇ ಕೆಲ್ಸಕ್ಕೆ ಜನ ಕರ್ಕೋತೀವಿ. ಅಲ್ಲ, ಮಕ್ಕಳು ಯಾರನ್ನ ಇಟ್ಕೊಳ್ಳೋದಿಲ್ವ? ಮಕ್ಕಳು ಹೊರಗಡೆ ಇರ್ಲಿ ಅಂತ ಸ್ವಲ್ಪ ದಿವಸ ಅವ್ರು ಹೊರಗಡೆ ಇರಬೇಕು, ಅವರು ಹೊರಗಡೆ ಇದ್ದು ಅನುಭವ ಮಾಡಿ ಅವರ ಬುದ್ಧಿ ಅವರಿಗೆ ಏನು ಕಷ್ಟ ಪಡಬೇಕು, ಯಾವ ರೀತಿ ಸಂಪಾದನೆ ಮಾಡಬೇಕು, ಅನುಭವ ಬರ್ಬೇಕಂದ್ರೆ ಹೊರಗಡೆನೆ ಇರಬೇಕು. ಅವರು ಗಂಡ ಹೆಂಡತಿ ಇಬ್ಬರೇ ಮಾಡ್ಕೊತಾರೆ ಕೆಲಸ? ಅದೇ ಕೆಲಸದಾರ ಇದ್ದಾರಲ್ಲ, ನಾಲ್ಕು ಜನ ಕೆಲಸ ಇರ್ತಾರೆ. ಅಮ್ಮರ್ಗೆ ಎಷ್ಟು ವಯಸ್ಸು? ಅವರಿಗೆ ಹೆಚ್ಚು ಕಮ್ಮಿ 58-59 ಬಂದಿದೆ ಸರ್. ಏನೇನು ಕೆಲಸ ಮಾಡ್ತಾರೆ? ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ತಾಳೆ. ಯಾವ ಕೆಲಸ ಬಾಕಿ ಇಲ್ಲ, ಕಾಫಿ ಚಿಗುರು ತೆಗಿತಾಳೆ, ಕಾಫಿ ಹಣ್ಣು ಕುಯ್ತಾಳೆ, ಎಲ್ಲ ಮೆಣಸು ಯಾವ ಕೆಲಸನೂ ಮಾಡ್ತಾರೆ. ಎಲ್ಲ ಕಲ್ಸ್ಕೊಟ್ಟಿದ್ರೆ ನೀವು? ದನ ಕರುಗಳು ಎಷ್ಟು ಸಾಕೊಂಡಿದ್ರಿ? ದನ ಒಂದೆರಡು ಸಾಕಿರಿ ಸರ್. ಅಂದ್ರೆ ಹಾಲು ಒಂದು 5-5 ಲೀಟರ್ ಕೊಡ್ತವೆ. ಅಂದ್ರೆ ಇವಾಗ ಅವಕ್ಕೆ ಗಬ್ಬಾಗಿದ್ದಾವೆ, ಅದಕ್ಕಾಗಿ ಹಾಲಿಲ್ಲ ನಮಗೆ. ಡೈರಿಗೆ ಹಾಕ್ತೀವಿ ಒಂದು 6-7 ಲೀಟರ್ ಹಾಕ್ತಿವಿ. ಪ್ರತಿ ದಿವಸ ಹಾಕ್ತೀರಿ? ಹಾಕ್ತಿವಿ. ಒಟ್ಟಿಗೆ ಕೃಷಿ ಬದುಕೇನು ಬೇಸರ ಆಗಿಲ್ಲ? ಬೇಸರ ಇಲ್ಲ ಸರ್ ನಮಗೆ. ಕೃಷಿ ಬದುಕು ಮಾಡ್ದೋದ್ರೆ ಬೇಸರ ನಮಗೆ. ಮನೆಯಲ್ಲಿ ಸುಮ್ನೆ ಕೂರಕ್ ಆಗಲ್ಲ, ಕೂತ್ರೆ ನಮಗೆ ಯಾವ್ದಾದ್ರು ಕೆಲಸ ಮಾಡ್ತಾನೆ ಇರ್ಬೇಕು. ಹಿಂಗಾಗಿ ನಮ್ಗೆ ಕೃಷಿಯಲ್ಲಿ ಭಾರಿ ಇದಿದೆ ಸರ್. ಅರ್ಚಕ ವೃತ್ತಿ ಚೆನ್ನಾಗಿತ್ತು, ಕೃಷಿ ಚೆನ್ನಾಗಿತ್ತು? ಕೃಷಿಗಿಂತ ಅದು 16 ಜನದ ಮಧ್ಯದಲ್ಲಿ ಇರಬೇಕಿತ್ತು ಆ ಒಂದು ಜೀವನ ವೃತ್ತಿಯಲ್ಲಿ. ಈಗ ನಮಗೆ ಯಾರ ಇದು ಇಲ್ಲ, ಹಂಗಿಲ್ಲದ್ರೆ ನಮ್ಮ ನಮ್ಮ ಇಷ್ಟದಂತೆ ನಾವು ಜೀವನ ಸುಖವಾಗಿ ಮಾಡ್ಕೊಂಡು ಹೋಗ್ಬೋದು. ಅದು ಆಗಿರ್ಲಿಲ್ಲ. ಈಗ ನಾಳೆ ಒಬ್ಬ ಬಂದು ನಿಮ್ಗೆ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳ್ತಾರೆ, ಇನ್ನೊಂದ್ ದಿವಸ ಬಂದು ನಿಮ್ಗೆ ಸರಿ ಇಲ್ಲ ಅಂತ. ಇವೆಲ್ಲ ನಮಗೆ ಬದುಕು ಒಂಥರ ಇದಿರ್ತಿತ್ತು. ಇದೀಗ ನಮ್ದು ಯಾರ್ದ ತಂತೆ ಇಲ್ಲ, ನಮ್ಮ ಜೀವನ ನಮ್ಮ ಖುಷಿ ಬದುಕು ಮಾಡ್ಕೊಂಡು ಹೋಗ್ಬಹುದು, ಸುಖವಾಗಿರ್ಬೋದು, ಸುಖವಾಗಿರ್ಬಹುದು. ನೀವೇನೇನ್ ಕೆಲಸ ಮಾಡ್ತಾರ ಈ ವಯಸ್ಸಿನಲ್ಲೂ ಕೂಡ? ಈ ವಯಸ್ಸಲ್ಲಿ ನಾನು ಎಲ್ಲ ಕೆಲಸ ಸರ್ಗ ಶುಂಠಿ ಬೆಡ್ ಕಟ್ತೀನಿ, ಆಗುತ್ತೇನೋ ಮಾಡ್ತೀನಿ, ಮೆಣಸು ಗಿಡದ ಕಚ್ಚಡ ಕಳೆ ತೆಗೆದು ರಕ್ತ ಮಾಡ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ ನಾನು ನನ್ನ ಕೈಲಿ. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾರ? ಕೆಲ್ಸಕ್ಕೆ ಹೋಗಿ ಒಂದು 6:30 ಆಗುತ್ತೆ ಎದ್ದನಂತ. ಎದ್ದು ಕಾಫಿ ಇಫಿ ಮಾಡಿ ಹೋದ್ರೆ 7 ಗಂಟೆ, 7 ಗಂಟೆಗೆ ಬರೋ ಒಂದು 8-9 ಗಂಟೆವರೆಗೂ ತೋಟದಲ್ಲೇ ಕೆಲಸ ಯಾವ್ದಾದ್ರು ಕೆಲಸ ಮಾಡಿಕೊಂಡು ಆಮೇಲೆ ಬಂದು ತಿಂಡಿ ತಿಂದು ಮತ್ತೆ ಈ ಪ್ರಕಾರ ಕೆಲಸ ಮಾಡ್ಕೊಳ್ತಾರೆ. ಪೂರ್ಣ ಕೆಲಸನೇ ಬೆಳಗ್ಗಿಂದ ಸಂಜೆವರೆಗೂ? ಬೆಳಗಿನ ಸಂಜೆವರೆಗೂ ಕೆಲಸನೇ. ಒಟ್ಟಿಗೆ ಸಂತೋಷವಾಗಿದ್ದೀರಿ ಕೃಷಿಯಲ್ಲಿ ಸರ್? ನೆಮ್ಮದಿಯಾಗಿದ್ದೀವಿ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳ್ಬೋದು ನಾಗರಾಜ್ ಅವರೇ? 96-63-63-89-63. ಇನ್ನೊಂದ್ಸರಿ ಹೇಳಿ. 96-63-63-89-63. ಒಳ್ಳೆಯದು ನಾಗರಾಜ್ ಅವರೇ. ಇದುವರೆಗೆ ಕಾಫಿ ಮತ್ತು ಇನ್ನಿತರ ಬೆಳೆಗಳ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಕಾಫಿ ಹಾಗೂ ಇತರೆ ಬೆಳೆಗಳಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಸಂತೆಮರೂರು ಗ್ರಾಮದ ಪ್ರಗತಿಪರ ಕೃಷಿಕ ಬಿವಿ ನಾಗರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲಬಾವು ರೋಗದ ಲಕ್ಷಣಗಳು ಹಾಗೂ ಹತೋಟಿ ಕ್ರಮ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಹಾಲು ಪ್ರಕೃತಿ ನೀಡಿರುವ ಒಂದು ಶ್ರೇಷ್ಠ ವರದಾನ. ಇದು ಎಲ್ಲಾ ವಯಸ್ಸಿನವರು ಮತ್ತು ರೋಗಿಗಳು ಸೇವಿಸಬಹುದಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಸಂಪೂರ್ಣ ಆಹಾರ. ದೇವರ ಪೂಜೆಯಿಂದ ಮಜ್ಜಿಗೆ ತಯಾರಿಸುವವರೆಗೆ ಮಾನವನ ಪ್ರತಿಯೊಂದು ಕಾರ್ಯದಲ್ಲಿಯೂ ಹಾಲು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಆದ್ದರಿಂದ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವ ಕೇವಲ ಒಂದು ವಸ್ತುವಾಗಿ ನೋಡದೆ ಅದಕ್ಕೆ ತನ್ನದೇ ಆದ ಸ್ಥಾನಮಾನಗಳನ್ನು ನೀಡಬೇಕು. ಹಾಗಾದರೆ ಹಾಲು ಅಂತಂದ್ರೆ ಏನು ಅಂಥೇಳಿ ನೋಡೋಣ. ಸಸ್ತನಿ ವರ್ಗದ ಪ್ರಾಣಿಗಳು ಕರುಗಳ ಜನನದ ನಂತರ ಅಂತಂದ್ರೆ ಗಿಣ್ಣು ಹಾಲನ್ನ ಹೊರತುಪಡಿಸಿ ಅವುಗಳ ಪೋಷಣೆಗೆ ಅಗತ್ಯವಾದ ನೀರು, ಕೊಬ್ಬು, ಸಸಾರಜನಕ ಸಂಯುಕ್ತ, ಸಕ್ಕರೆ, ಖನಿಜಾಂಶ